ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ, ಇದರಲ್ಲಿ ಎಣ್ಣೆಕಾಳು ಬೆಳೆಗಳ ಮಹತ್ವ ಕುರಿತು ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಟಿಪಿ ಭರತ್ ಕುಮಾರ್ ಅವರಿಂದ ಮಾಹಿತಿ. ಬಳಿಕ ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯ ಕೃಷಿಯ ಅಭಿವೃದ್ಧಿಗೆ ಕೃಷಿ ಇಲಾಖೆಯ ಉಪಯೋಗಗಳ ಯೋಜನೆಗಳ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಆರ್ ತಿಪ್ಪೇಸ್ವಾಮಿ ಅವರು ಮಾಡಿದ್ದ ಭಾಷಣದ ಆಯ್ದ ಭಾಗಗಳು ಜೊತೆಗೆ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಚಿತ್ರನಟ ಅನಂತ್ ನಾಗ್, ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಭರತ್ ಕುಮಾರ್ ಟಿಪಿ, ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಭಾರತ ರಾಷ್ಟ್ರ ಈಗ ಧಾನ್ಯಗಳ ಉತ್ಪಾದನೆಯಲ್ಲಿ ಬಹಳ ನಾವು ಉತ್ಕೃಷ್ಟ ಮಟ್ಟದಲ್ಲಿ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಾವು ಉಪಯೋಗಿಸ್ತಿರುವಂತಹ ಎಣ್ಣೆಗಳ ಲಭ್ಯತೆ ಬಗ್ಗೆ ನಾವು ಈಗ ಯೋಚನೆ ಮಾಡುವ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ. ಯಾಕೆ ಅಂತಂದರೆ, ಇವತ್ತೇನು ನಾವು ಉಪಯೋಗಿಸ್ತಿರುವಂತಹ ಅಡಿಗೆ ಎಣ್ಣೆ ಏನಿದೆ, ಅದು ಹೊರ ರಾಜ್ಯದಿಂದ ನಾವು ಆಮದು ಮಾಡಿಕೊಂಡು ಉಪಯೋಗಿಸ್ತಾ ಇರೋಂಥದ್ದು. ಇದು ಒಂದು ರಾಷ್ಟ್ರವಾಗಿ ತಗೊಂಡ್ರೆ ರಾಷ್ಟ್ರದ ಮೇಲೂ ಹೊರೆ ಇದೆ, ಒಬ್ಬ ವ್ಯಕ್ತಿಯಾಗಿ ತಗೊಂಡ್ರೆ ವ್ಯಕ್ತಿಯ ಮೇಲೂ ಕೂಡ ಹೊರೆ ಇದೆ. ಈಗೇನು ನಾವು ಮೊನ್ನೆ ನೋಡಿದಾಗ ಎಣ್ಣೆಯ ಒಂದು ಬೆಲೆ ಜಾಸ್ತಿ ಆದಾಗ ನಾವು ಭಾಳ ಸಂಕಷ್ಟಕ್ಕೆ ಸಿಲುಕಿದ್ದು. ಆ ಸಂಕಷ್ಟಕ್ಕೆ ಸಿಲುಕಿದಂಥ ನೇರವಾದ ಕಾರಣ ಏನಪ್ಪ ಅಂತಂದರೆ, ನಮ್ಮಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಕಮ್ಮಿ ಆಗಿದೆ. ಆ ಉತ್ಪಾದನೆ ಕಮ್ಮಿ ಆಗಿರೋಂಥದ್ದು ಬೇರೆ ಬೇರೆ ಕಾರಣಗಳಿದ್ದಾವೆ. ಒಂದು ಲೇಬರ್ ಸಮಸ್ಯೆ ಇರ್ಬೋದು, ಮಾರ್ಕೆಟ್ನಲ್ಲಿ ಸರಿಯಾದಂತಹ ವೈಜ್ಞಾನಿಕ ಬೆಲೆ ಸಿಗದೆ ಇರೋಂಥದ್ದು, ನಮ್ಮ ಈ ಪ್ರಾಣಿ ಪಕ್ಷಿಗಳು ಹಕ್ಕಿಗಳ ಕಾಟ ಇರ್ಬೋದು, ಮತ್ತು ಆ ಒಂದು ಪ್ರೊಸೆಸಿಂಗ್ ತಂತ್ರಜ್ಞಾಂಶ ನಮ್ಮಲ್ಲಿ ತಂತ್ರಾಂಶ ಇಲ್ಲದೇ ಇರ್ಬೋದು. ಈ ರೀತಿಯ ಬೇರೆ ಬೇರೆ ಕಾರಣಗಳಿಂದ ಈ ಎಣ್ಣೆ ಕಾಳುಗಳ ವಿಸ್ತೀರ್ಣ ಮತ್ತು ಈ ಉತ್ಪಾದನೆ ಕಮ್ಮಿ ಆಗ್ತಾ ಹೋಗ್ತದೆ. ಅದೇ ರೈತ ಬಾಂಧವರೇ, ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ ಅಂತ ನಾವು ಕೂತಿದ್ದೆ ಆದಲ್ಲಿ ಮುಂದೆ ಒಂದಿನ ಎಣ್ಣೆ ಸಿಗದೆ ಇರೋಂಥ ಸಿಚುವೇಶನ್ನು ನಮ್ಮ ಭಾರತ ರಾಷ್ಟ್ರಕ್ಕೆ ಬಂದರೂ ಬರ್ಬೋದು. ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕು. ನಾವೆಲ್ಲರೂ ಕೂಡ ಈಗ ಎಣ್ಣೆ ಕಾಳುಗಳ ಉತ್ಪಾದನೆ ಕಡೆಗೆ, ಏರಿಯಾ ನಮ್ಮ ಏನು ವಿಸ್ತರಣೆ ಏನಿದೆ ಅದನ್ನು ಜಾಸ್ತಿ ಮಾಡೋದ್ರ ಕಡೆಗೆ ನಾವು ಮನಸ್ಸನ್ನ ಮಾಡಬೇಕಾಗಿರುತ್ತೆ. ನಮ್ಮ ಜಮೀನು ಏನಿರುತ್ತೋ ಅದರಲ್ಲಿ ಅಟ್ಲೀಸ್ಟ್ 30-40 ಭಾಗವನ್ನು ಈ ಎಣ್ಣೆಕಾಳು ಬೆಳೀಲಿಕ್ಕೆ ಉಪಯೋಗಿಸಿರ್ಬೇಕಾಗುತ್ತೆ. ನೀವೇನು ಎಣ್ಣೆಕಾಳು ಯಾರು ಬೆಳೀತಾ ಇರಲಿಲ್ಲ ಅಂತಲ್ಲ, ಬೆಳೀತಾ ಇದ್ರಿ, ಕಾರಣಾಂತರದಿಂದ ಬೆಳೆಯನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ನಾವು ಈಗಾಗಲೇ ವೈಜ್ಞಾನಿಕ ತಂತ್ರಜ್ಞಾನಗಳಿದ್ದಾವೆ, ಸುಧಾರಿತ ತಳಿಗಳು ಬಂದಿದ್ದಾವೆ. ಆ ಸುಧಾರಿತ ತಳಿಗಳನ್ನ ವೈಜ್ಞಾನಿಕ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಂಡು ಎಣ್ಣೆಕಾಳುಗಳನ್ನ ಬೆಳಿಬೇಕಾಗುತ್ತೆ. ಅದು ಸೂರ್ಯಕಾಂತಿ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಕುಸುಮ ಆಗಿರ್ಬೋದು, ಉಚ್ಚಳ್ಳ ಆಗಿರ್ಬೋದು, ಕಡಲೆ ನೆಲಗಡಲೆ ಆಗಿರ್ಬೋದು. ಈ ರೀತಿಯ ಉತ್ಪಾದನೆಯನ್ನ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡಲಿಲ್ಲ ಅಂತಂದ್ರೆ, ನಾವು ಏನಿವತ್ತು ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ ಅದು ನಾವು ಆಮದು ಮಾಡ್ಕೊಂಡಿರೋ ಎಣ್ಣೆ ಆಗಿರೋದ್ರಿಂದ ನಮ್ಮ ಒಂದು ಕಾಸ್ಟ್ ಆಫ್ ಲಿವಿಂಗ್ ಅದರಲ್ಲಿ ಎಣ್ಣೆ ಅಂಶದಲ್ಲೇ ನಾವು ಎಣ್ಣೆ ಇದರಲ್ಲೇ ಇದು ಮಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಎಣ್ಣೆ ಕಾಳುಗಳ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಲ್ಲ ಅಂತಂದ್ರೆ ಅಡಲ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಏನಿವಾಗ ನಾವೇನು ಎಣ್ಣೆಯನ್ನ ತಿಂತಾ ಇದ್ದೀವಿ ಅದ ನಮಗೆ ಪರಿಣಾಮ ಜಾಸ್ತಿ ಆಗುತ್ತೆ. ಪ್ಯೂರ್ ಎಣ್ಣೆ ನಮಗೆ ಸಿಗೋದಿಲ್ಲ. ಆ ಪ್ಯೂರ್ ಎಣ್ಣೆ ಸಿಗದೆ ಇರೋ ಸಮಯದಲ್ಲಿ ನಾವೇನು ಮಾರ್ಕೆಟಲ್ಲಿ ಲೋಕಲ್ ಆಗಿ ಅವೈಲಬಲ್ ಏನು ನಮಗೆ ಆ ಎಣ್ಣೆಯನ್ನು ಸಿಗುತ್ತೆ, ಆ ಎಣ್ಣೆ ನಮಗೆ ಅಪಾಯಕಾರಿ ಆಗ್ತಾ ಹೋಗಿ ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀಳ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡಿದ್ದೇ ಆದಲ್ಲಿ ನಮಗೆ ಡೊಮ್ಯಾಸ್ಟಿಕ್ ಯೂಸಿಗೆ ಏನು ಬೇಕು, ಒಳ ಸುತ್ತದಲ್ಲಿ ಏನು ನಮಗೆ ಎಣ್ಣೆ ಬೇಕಾಗಿರುತ್ತೆ ಅದನ್ನು ನಾವು ಸ್ಥಳೀಯವಾಗೇ ನಾವು ಎಣ್ಣೆ ಕಾಳುಗಳ ಉತ್ಪಾದನೆ ಮಾಡಿ ಎಣ್ಣೆಯನ್ನು ತಯಾರಿಸ್ಕೊಂಡು ನಾವೇ ಉಪಯೋಗಿಸಿದ್ದೇ ಆದಲ್ಲಿ, ಒಂದು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬಹುದು. ಒಂದು ಸ್ವಸ್ಥವಾದ ಒಂದು ಉತ್ತಮವಾದ ಒಂದು ಎಣ್ಣೆಯನ್ನು ಕೂಡ ನಾವು ಮಾರ್ಕೆಟ್ಗೆ ಅಥವಾ ಸಮಾಜಕ್ಕೆ ಕೊಡಬಹುದಾಗಿರುತ್ತೆ, ಮತ್ತೆ ಇದರ ಜೊತೆಗೆ ಆದಾಯವನ್ನು ಪಡ್ಕೋಬಹುದಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಣ್ಣೆಕಾಳುಗಳ ಉತ್ಪಾದನೆ ಕಡೆಗೆ ನಾವೆಲ್ಲರೂ ಕೂಡ ಮನ್ಸು ಮಾಡಿ ಕೈ ಜೋಡಿಸಿ ಎಣ್ಣೆಕಾಳುಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ನನ್ನ ಫೋನ್ ನಂಬರ್ 9845582861 ಆಗಿರುತ್ತೆ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ್ ಸಮಜ್ ಕರ್ ಲೇನಾ ಕಹೀ ಕೋಈ ಠಗ್ ನಾ ಲೇ. ಅಮ್ಮಾ ಉಸ್ ಜಮಾನೇ ಗಯೇ ಅಬ್ ಗ್ರಾಹಕ್ ಕೋ ಕೋಈ ಠಗ್ ನಹೀ ಸಕ್ತಾ. ಅಚ್ಛಾ ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೆ ಗ್ರಾಹಕೋ ಕೋ ಕೋಈ ಶಂಕಾ ನಹೀ ರಹತೀ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ದಿನಾಂಕ 15/3/2023 ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯ ಕೃಷಿಯ ಅಭಿವೃದ್ಧಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ದಾವಣಗೆರೆಯ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಆರ್ ತಿಪ್ಪೇಸ್ವಾಮಿಯವರು ಮಾಡಿದ್ದ ಭಾಷಣದ ಆಯ್ದ ಭಾಗಗಳು. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ, ಕೃಷಿ ಸಂಶೋಧನಾ ಕೇಂದ್ರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಅಂಗಗಳು, ಅಂಗ ಸಂಸ್ಥೆಗಳು, ಖಾಸಗಿಯವರು ಎಲ್ಲ ಸೇರಿಕೊಂಡು ಒಂದಿಷ್ಟು ವಿಚಾರಗಳನ್ನು ಸಿರಿಧಾನ್ಯಗಳ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಯೋಜನೆ ತಂದಿದ್ವಿ. ಸಿರಿಧಾನ್ಯಗಳು ಅಂದ ತಕ್ಷಣ ಬಹಳ ಎಲ್ಲರಿಗೂ ನೆನಪಿಗೂ ಬರತಕ್ಕಂಥದ್ದು ರಾಗಿ, ನವಣೆ, ಸಜ್ಜೆ, ಜೋಳ ಆ ಥರದ್ದು. ಅವು ಸೀರಿಯಲ್ಸೆ, ಅವನ್ನು ಏಕದಳ ಧಾನ್ಯಗಳೇ, ಆದರೆ ಅವು ಕೋರ್ ಸೀರಿಯಲ್ಸ್ ಅಂತೀವಿ. ಅಂದ್ರೆ ತೃಣಧಾನ್ಯದಲ್ಲಿ ದೊಡ್ಡ ದೊಡ್ಡ ಗಾತ್ರ ಇರತಕ್ಕಂಥದ್ದು. ನಾವು ಈಗ ಮಾತಾಡ್ತಾ ಕೊಡ್ತಕ್ಕಂಥದ್ದು ಅದು ಆಲ್ರೆಡಿ ಈಗ ಹೆಚ್ಚು ಬೆಳೀತಾ ಇದ್ದಾರೆ. ನಾವು ಬೇಡ ಅಂದ್ರೆ ಮೆಕ್ಕೆಜೋಳ ಬೆಳಿತೀವಿ. ಊಟದ ಜೋಳದ ವಿಸ್ತೀರ್ಣ ಕಮ್ಮಿ ಆಗಿದೆ, ರಾಗಿ ಮತ್ತೆ ಮತ್ತೆ ಅದರದ ಇಂಪ್ರೂವ್ಮೆಂಟ್ ಏರಿಯಾ ಜಾಸ್ತಿ ಆಗ್ತಾ ಇದೆ. ಆದರೆ ಸ್ವಲ್ಪ ಸಜ್ಜೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮಳೆ ಕಡಿಮೆ ಇದೆ ಅಲ್ಲಿ ಸಜ್ಜೆ ಬೆಳೀತಾ ಇದೆ. ಆದರೆ ನಮಗೆ ಈಗ ಬೇಕಾಗಿರ್ತಕ್ಕಂಥದ್ದು, ಸರ್ಕಾರ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ತಕ್ಕಂಥದ್ದು 6 ಕಿರುಧಾನ್ಯಗಳಿಗೆ. 6 ಕಿರುಧಾನ್ಯಗಳು ಸಾಮೆ, ನವಣೆ, ಊದಲು, ಹಾರಕ, ಬರಗು, ಈ ಥರದ 6 ಕಿರುಧಾನ್ಯಗಳ ಬಗ್ಗೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಹರಪನಹಳ್ಳಿನಲ್ಲಿ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಸಿರಿಧಾನ್ಯಗಳ ಉತ್ಪಾದನೆಯನ್ನ ಹೆಂಗೆ ಪ್ರಮೋಟ್ ಮಾಡಿದ್ವಿ ಅಂತ ಹೇಳ್ತಿದ್ವಿ. ಇದು ಹೊಸ್ತೇನಲ್ಲ, ಅಲ್ಲಿ ಅವಾಗೆಲ್ಲ ನಾವು ಬೆಳೀತಾ ಇದ್ವಿ, ನಾವೇ ಬೆಳೆದು ನಾವೇ ಉಣ್ತಾ ಇದ್ವಿ. ಅವಾಗ ನಮ್ಮ ಹಳ್ಳಿಗಳಲ್ಲಿ ಮಿಲ್ ಇದ್ವು, ಅಕ್ಕಿ ಈಸಿಯಾಗಿ ಅಕ್ಕಿ ಆಗ್ತಾ ಇತ್ತು. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಜ್ಜಿಗಳಿಗೆ ಅವ್ರಿಗೆ ಗೊತ್ತಿತ್ತು ಎಷ್ಟು ನೀರಿಡಬೇಕು, ಎಷ್ಟೊತ್ತು ಬೇಯಿಸಬೇಕು, ಎಷ್ಟೊತ್ತು ಆರಿಸಿ ತೆಗಿಬೇಕು ಅಂತ. ಉತ್ಪಾದನೆ ಮಾಡೋದು ಎಷ್ಟು ಮುಖ್ಯ ಇದೆ, ಅದನ್ನ ಬಳಕೆ ಮಾಡತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡತಕ್ಕಂಥದ್ದು, ಅದು ಅದಕ್ಕಿನ್ನ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ನಾವು ಉತ್ಪಾದನೆ ಮಟ್ಟನ ಜಾಸ್ತಿ ಮಾಡೋಕ್ಕೋಸ್ಕರ ಬಿಗಿನಿಂಗ್ ಏನ್ ಮಾಡಿದ್ವಿ, ಹಳ್ಳಿಗಳಲ್ಲಿ ಯಾರ್ಯಾರು ಬೆಳೀತಾ ಇದಾರೆ ಅವ್ರಿಗೆ ಹೋಗಿ ಒಂದೊಂದು ಕೆಜಿ ಪ್ಯಾಕೆಟ್ ಅನ್ನ ಸಿರಿಧಾನ್ಯ ಬೀಜಗಳನ್ನ ಕೊಟ್ವಿ. ನಾವು ಟೌನ್ ಅಲ್ಲಿ ಪ್ರೋಗ್ರಾಮ್ ಮಾಡ್ತಿರ್ಲಿಲ್ಲ, ನಾವ್ ಯಾರೋ ದೊಡ್ಡ ದೊಡ್ಡ ಲೀಡರ್ಗಳು ಕರ್ಕೊಂಡ್ ಪ್ರೋಗ್ರಾಮ್ ಮಾಡ್ತಿರ್ಲಿಲ್ಲ, ಅಲ್ಲಿ ಫಲಾನುಭವಿ ಆಯ್ಕೆ ಮಾಡ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಅಲ್ಲೋಗ್ ಕೊಟ್ರೆ ನನಗೊಂದಿರ್ಲಿ, ಅಲ್ಲಿ ನಮ್ಮ ನೆಂಟರೊಬ್ರು ಬರ್ತಾರೆ ಅವ್ರಿಗೊಂದಿರ್ಲಿ ಇವ್ರಿಗೊಂದಿರ್ಲಿ ಅಂತಾರೆ, ತಗೊಂಡೋಗ್ತಾರೆ, ಅದನ್ನೆಂದು ಬಿತ್ತೋದಿಲ್ಲ, ಅದು ಏನಾಯ್ತು ಅಂತ ಹೇಳೋದಿಲ್ಲ. ಅದಕ್ಕೆ ನಾವು ನೇರವಾಗಿ ಹೊಲದಲ್ಲಿ ಹೋಗಿ, ಖಾಲಿ ಇದೆ ಹೊಲ ಅಂತಂದ್ರೆ ಆ ಸಂದರ್ಭದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಸೀಸನ್ ಅಲ್ಲಿ ಹೋಗಿ, ಖಾಲಿ ಇದೆ ಅಂದ್ರೆ ಅಲ್ಲೇ ಹೋಗಿ ಬಿಸ್ಕೊಂಡ್ವಿ. ಇದೇ ಪದ್ಧತಿನ ನಾನು ಬಿಒ ಮಲ್ಲಿಕಾರ್ಜುನ್ ಅವರ ಜೊತೆಗೂ ಹರಪನಹಳ್ಳಿ ತಾಲೂಕಿನಲ್ಲಿ ನಾವು ಹೊಸ ಹೊಸ ತಳಿಗಳನ್ನ ಮಾಡ್ತಕ್ಕಂಥ ತಗೊಂಡೋದ್ವಿ. ಅವರ ಆಸಕ್ತಿಯನ್ನ ನೋಡ್ಕೊಂಡು ಸೀಡ್ ವಿಲೇಜ್ ಸ್ಕೀಮ್ ಅಂತಕ್ಕಂಥ ಬೀಜ ಗ್ರಾಮ ಯೋಜನೆ ಅಂತ ಮಾಡಿದ್ವಿ. ಎಲ್ಲೋ ಅಲ್ಲೊಂದಿಲ್ಲೊಂದು ಅಲ್ಲೊಂದಿಲ್ಲೊಂದು ಕೊಟ್ರೆ ಅವ್ರನ್ನೆಲ್ಲ ಒಂದ್ಗೂಡ್ಸಕ್ಕಾಗಲ್ಲ ಅಂತೇಳಿ ಹರಪನಹಳ್ಳಿ ತಾಲೂಕಿನಲ್ಲಿ ಒಂದು ಗ್ರಾಮ ಆಯ್ಕೆ ಮಾಡ್ಕೊಂಡ್ವಿ. ಆ ಗ್ರಾಮದಲ್ಲಿ ಆಸಕ್ತಿ ಇರೋಂಥ ಎಲ್ಲರನ್ನೂ ಸೇರಿಸ್ಕೊಂಡು ಇರೀ ಅಷ್ಟು ಎಕರೆಗೂ ಬೆಳೀರಿ ಅಂತ ಅನ್ಲಿಲ್ಲ. 5 ಎಕರೆ ಇದ್ರೆ 5 ಎಕರೆಗೂ ತೃಣಧಾನ್ಯ ಹಾಕಲಿಲ್ಲ, 3 ಎಕರೆ ಇದ್ರೆ 3 ಎಕರೆ ಹಾಕು ಅಂತ ಅನ್ಲಿಲ್ಲ. ಜಾಸ್ತಿ ಎಕರೆ ಇರೋರಿಗೆ ಕನಿಷ್ಠ 1 ಎಕರೆ 1 ಎಕರೆ 1 ಎಕರೆ 1 ಎಕರೆ ಹಾಕಲ್ರಿ ಅಂತಂದ್ವಿ. ಹಾಕಿದ್ಮೇಲೆ ಅವ್ರಿಗೆ ನಾಲೆಡ್ಜ್ ಬಂತು, ಯಾವ್ದೋ ಒಂದು ಸಂದರ್ಭದಲ್ಲಿ ಬೇರೆ ಬೆಳೆನಲ್ಲಿ ಉಳಿದಿರೋಂಥದನ್ನ ಅಥವಾ ಕೈ ಸುಟ್ಕೊಂಡಿರೋಂಥದ್ದು ಇದರ ಲಾಭ ಅನ್ನಂಗಾಯ್ತು. ಇದರ ಆಹಾರ ಉತ್ಪನ್ನನ ಅವರು ಬಳಸಲಿಕ್ಕೆ ನಾವು ಮತ್ತೆ ಪ್ರೇರೇಪಣೆ ಮಾಡಿದ್ವಿ, ಮತ್ತೆ ವಾಪಸ್ ನೀವು ನಿಮ್ಮ ಊರಲ್ಲಿ ಬಳಸ್ರಿ ಅಂತ ಹೇಳಿದ್ವಿ. ಬಳಸ್ರಿ ಅಂದಾಗ ಹಿಂದಿನ ಮೊದಲು ಕಲ್ಲಿದ್ವು, ಈಗ ಕಲ್ಲುಗಳಿಲ್ಲ, ಈಗ ಮಿಲ್ಗಳಿಲ್ಲ. ಸೊ ಮಿಲ್ ಇಲ್ಲ ಅಂದ ತಕ್ಷಣ ಸರ್ಕಾರ ಏನ್ ಮಾಡಿದ್ವಿ, ಅದನ್ನ ದಾವಣಗೆರೆ ಚಿತ್ರದುರ್ಗ ಸಾವಯವ ಕೃಷಿಕರ ಒಕ್ಕೂಟದಿಂದ ಸರ್ಕಾರದಿಂದ ಅನುದಾನ ಕೊಟ್ಟು ಒಂದು ಪ್ರೊಸೆಸಿಂಗ್ ಮಿಲ್ ಹಾಕೊಟ್ವಿ, ನಿಮ್ಮಲ್ಲಿ ಬೆಳೆದಿರೋ ಅಂತ ಉತ್ಪನ್ನ ತಗೊಂಬರ್ರಿ, ಆ ಮಿಲ್ ಮಾಡಿಸ್ಕೊಂಡು ಹೋಗ್ರಿ, ಅಕ್ಕಿ ಮಾಡ್ಕೊಂಡು ವಾಪಸ್ ಹೋಗ್ರಿ ಅಂತಂದು. ಅದು ಒಂದು ಹಂತದಲ್ಲಾಯ್ತು. ಸೆಕೆಂಡ್ ಹಂತದಲ್ಲಿ ಒಂದು ಸಂದರ್ಭದಲ್ಲಿ ಜಾಸ್ತಿ ಉತ್ಪಾದನೆ ಜಾಸ್ತಿ ಆಗ್ಬಿಡ್ತು, ತಗೊಳ್ಳೋರಿಲ್ಲ ಅಂತ ಕೂಗ್ ಬಂತು ಮಾರ್ಕೆಟ್. ನಾವು ಆ ವರ್ಷ ಕೊಡೋಕ್ಕಾಗಲಿಲ್ಲ, ಅದನ್ನ ಪ್ರೊಸೆಸಿಂಗ್ ಮಾಡಿಕೊಡಿ ಅಂತಂದ್ರು. ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಪ್ಯಾಕಿಂಗ್ ಮಾಡಿ ಲೇಬಲಿಂಗ್ ಮಾಡಿಕೊಡಿ ಅಂತಂದ್ರು. ಅದಕ್ಕೆ ನಾವು ಈಗೇನ್ ಮಾಡಿದ್ವಿ, ರೈತ ಉತ್ಪಾದಕ ಕಂಪನಿಗಳನ್ನ ಪ್ರತಿ ಒಂದು ದೊಡ್ಡ ದೊಡ್ಡ ಹಳ್ಳಿಗಳ ಮಟ್ಟದಲ್ಲಿ ರೈತ ಉತ್ಪಾದಕ ಕಂಪನಿ ಅಂತ ಮಾಡಿದ್ವಿ. ಅಲ್ಲಿಂದ ನೀವು ಬೆಳೆದಂತ ಉತ್ಪನ್ನವನ್ನ ನೀವು ಪ್ರೊಸೆಸಿಂಗ್ ಮಾಡಿ ಅಂತ. ಪ್ರೊಸೆಸಿಂಗ್ ಅಂದ್ರೆ ಬಹಳ ದೊಡ್ಡ ವಿದ್ಯೆ ಏನಲ್ಲ, ಮೊದಲೆಲ್ಲ ನಾವು ಮಾಡ್ತಾ ಇದ್ವಿ, ತೂರ್ಬೇಕಾರೆ ಒಳ್ಳೆ ಗಟ್ಟಿ ಕಾಳು ಒಂದ್ ಕಡೆಗೆ, ಅರ್ಧಕ್ಕೆ ಬಂದಿರೋ ಒಂದ್ ಕಡೆಗೆ, ಪೂರ್ತಿ ಜಳ್ಳು ಒಂದ್ ಕಡೆಗೆ ಮಾಡ್ತಿದ್ವಿ, ಆ ಜಳ್ಳೆಲ್ಲ ತೆಗೆದು ನಮ್ಮ ದನಗಳಿಗೆ ಹಾಕ್ಯಂತಿದ್ವಿ. ರೈತ ಉತ್ಪಾದಕ ಕಂಪನಿಗಳನ್ನ ಪ್ರೇರೇಪಣೆ ಮಾಡ್ತಿದ್ವಿ ಬೆಳೆಯೋ ಅಂತ ರೈತರಿಗೆ. ಸಿರಿಧಾನ್ಯ ಬೆಳೀರಿ ಬೆಳೀರಿ ಅಂತ ಹೇಳೋದೇನೆ ಸುಲಭ, ನಾನಾಗ್ಲೇ ಹೇಳ್ದೆ. ಹೆಣ್ಣು ಗಂಡು ನೋಡ್ಬೇಕು ಅಂತಂದಾಗ ಫಸ್ಟ್ ಹೋಗಿ ನಾನು ಸಿರಿಧಾನ್ಯ ಬೆಳಿತೀನಿ, ನಾನು ಇದ್ ಮಾಡ್ತೀನಿ ಅಂದ್ರೆ ಆ ಮನೆ ಹೆಣ್ಣು ಗಂಡು ಕೂಡ ಅಲ್ಲಿ ಅಡಕೆ ತೋಟ ಎಷ್ಟೈತೆ, ನೀರಾವರಿ ಎಷ್ಟೈತೆ, ಹಂಗಾಗ್ಬಾರ್ದು ಅನ್ನಕ್ಕೆ ನಾವು ಪೂರ್ತಿ ಬೆಳಿಬೇಡ್ರಿ ಅಂತ ಕಡಿಮೆ ಬೆಳೆಸ್ತಿದೀವಿ. ಅದಕ್ಕೆ ಅದನ್ನ ಪ್ರೊಸೆಸಿಂಗ್ ಮಾಡಿ ಅಂತೇಳಿ ಮತ್ತೆ ಸರ್ಕಾರದಿಂದ PMFME ಅಂತಕ್ಕಂತ ಒಂದು ಯೋಜನೆ ಇದೆ, ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಕೇಳಿ. ಹೆಸರು ದೊಡ್ಡದಿದೆ, ಆದ್ರೆ ಅದರಲ್ಲಿ ಸಬ್ಸಿಡಿ ತಗೊಳ್ಳೋಂಥದ್ದು ಬಹಳ ಚಿಕ್ಕದಾಗಿದೆ, ಸಿಂಪಲ್ ಆಗಿದೆ. ಪ್ರತಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಒಬ್ರು DRP ಅಂತ ಇರ್ತಾರೆ. ನೀವು ಯಾವ್ದನ್ನೇ ಪ್ರೊಸೆಸಿಂಗ್ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು, ಅದನ್ನ ಗ್ರೇಡಿಂಗ್ ಮಾಡಬೇಕು, ಅದನ್ನ ಪ್ಯಾಕಿಂಗ್ ಮಾಡಬೇಕು, ಪ್ಯಾಕ್ ಮಾಡಿದ್ಮೇಲೆ ಹಂಗೆ ಮಾರಾಟ ಮಾಡಬಾರ್ದು, ಅದ್ರ ಮೇಲೆ ಯಾವತ್ತು ಉತ್ಪಾದನೆ ಆಯ್ತು, ಒಂದು ಬ್ರ್ಯಾಂಡ್ ಏನು, ಏನಂತ ಮಾಡಿದ್ರೆ ಅದಕ್ಕೆ ಅನುಕೂಲ ಆಗುತ್ತೆ, ಅದನ್ನ ಎಕ್ಸ್ಪೋರ್ಟರ್ಸ್ ಹೊರಗಡೆ ತಗೊಳ್ಳೋಕಾರ ಇದು ಮಾಡ್ತಾರೆ. ಮೊದಲೆಲ್ಲ ಏನ್ ಮಾಡ್ತಿದ್ವಿ, 2 ಸೇರಿ ಇಟ್ಕೊಡಕ ಅಂತಿದ್ವಿ, ಸರಜಾಕನ ಹತ್ರ 2 ಸೇರಿ ಇಟ್ಟಿಸ್ಕಂತಿದ್ವಿ, ಅಡಿಗೆ ಮಾಡ್ಕೊಂಡು ಉಣ್ತಿದ್ವಿ, ನಮ್ಮ ಮನೆಗಿದ್ದ ಏನಾರ ಮತ್ ಸರಜಾಕ ವಾಪಸ್ ಕೊಡ್ತಿದ್ವಿ. ಬಾಟರ್ ಸಿಸ್ಟಮ್ ಇತ್ತಲ್ಲ, ಈಗ ಹಂಗಿಲ್ಲಲ್ಲ ಸಿಸ್ಟಮ್. ಅದಕ್ಕೆ ಸಿರಿಧಾನ್ಯ ಸಾವಯವನ್ನು ಹಿಂಗೆ ಬೆಳೆದಾಗ ಉತ್ಪನ್ನ ಏನಾಗುತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಇಡಲೇಬೇಕಾಗ್ತದೆ. ನಾವು ಕಮರ್ಷಿಯಲ್ ಬೆಳೆದ ಉತ್ಪನ್ನಕ್ಕೂ ಸಾವಯವ ಬೆಳೆದ ಉತ್ಪನ್ನಕ್ಕೂ ನಾವು ರೇಟ್ ಅನ್ನ ವೇರಿಯೇಷನ್ ಇಡಲೇಬೇಕು. ಕಾರಣ ಏನಂದ್ರೆ ಸಾವಯವದಲ್ಲಿ ಸ್ವಲ್ಪ ಉತ್ಪಾದನೆ ಕಮ್ಮಿ ಆಗುತ್ತೆ, ನಾವು ಇದ್ರಷ್ಟು ಬರೋದಿಲ್ಲ. ತಿಂದಿ ಹಸು 15 ಲೀಟರ್ ಕೊಡತತೆ ಅಂದ್ರೆ ನಮ್ಮ ದೇಸಿ ಹಸು ಕೊಡದೆ 3 ಲೀಟರ್, ಮತ್ತೆ 3 ಲೀಟರ್ಗೂ 15 ಲೀಟರ್ಗೂ ಒಂದೇ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ನಾವು ಹಾಳಾಗೋಗ್ಬಿಡ್ತೀವಿ. ನಿನ್ ಮಾತು ಕಟ್ಕೊಂಡು ನಾನು 3 ಲೀಟರ್ ಹಾಲು ಇಟ್ಕೊಂಡು ಮದುವೆನು ಮಾಡ್ಲಿಲ್ಲ, ಮನೆಯನ್ನು ಕಟ್ಲಿಲ್ಲ ಅಂತ ಬೈಕೆ ಬಾರದಲ್ಲ ಯಾರೋ ಒಂದು. ಅದಕ್ಕೆ ಲಾಸ್ ಅನ್ನ ಸರಿದೂಗಿಸ್ಬೇಕು. ಯಾವ್ದೋ ಬೇರೆ ಬೆಳೀತಾ ಇದ್ದಾನೆ, ಒಂದೇ ಸಲಕ್ಕೆ ಅದನ್ನ ಬಿಡಿಸಕ್ಕಾಗಲ್ಲ, ಇನ್ನೊಂದ್ ಬೆಳೆನ ಪ್ರೇರೇಪಣೆ ಮಾಡಬೇಕು. ಆ ಟೈಮಲ್ಲಿ ಇರೋಂತ ಲಾಸ್ ಅನ್ನ ನಾವು ಉಟ್ಕೊಡ್ಬೇಕು ಅನ್ನೋಕ್ಕೋಸ್ಕರ ಸರ್ಕಾರ ಕಳೆದ ವರ್ಷ ಏನ್ ಮಾಡ್ತು, ಹೆಕ್ಟೇರ್ಗೆ 2.5 ಎಕರೆಗೆ 6,000 ರೂಪಾಯಿನ ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತು. ಮೊನ್ನೆ ನಿಮ್ಗೆ ಸಿರಿಧಾನ್ಯ ಬೆಳೆದಂತ ರೈತರಿಗೆ ದುಡ್ಡು ಬಂದಿದೆ. PM-Kisan ಯೋಜನೆ ಅಡಿ 2,000 ರೂಪಾಯಿ ಹಂಗೆ ಅಕೌಂಟ್ಗೆ ಯಾರ್ಯಾರಿಗೆ ಬರ್ತಾ ಇತ್ತು, ಅವ್ರೆಲ್ಲರಿಗೂ ಸಿರಿಧಾನ್ಯ ಬೆಳೆದಿದ್ರೆ, ಸಿರಿಧಾನ್ಯ ಬೆಳೆದದ್ದನ್ನ ನೀವು ಹೋಗಿ ಫೋಟೋ ಹೊಡೆದು ನಾನು ಸಿರಿಧಾನ್ಯ ಬೆಳೆದಿದ್ದೀನಿ ಇಷ್ಟು ಎಕರೆ ಅಂತ ಕ್ರಾಪ್ ಸರ್ವೆನಲ್ಲಿ ದಾಖಲು ಮಾಡಿದ್ರೆ, ನಿಮ್ಮ ಕರೆಕ್ಟ್ ಆಗಿ ಹೆಸರು, ಅಕೌಂಟ್ ನಂಬರ್, ಪಾಣಿ, ಈ ಹೆಸರುಗಳೆಲ್ಲ ಸೇಮ್ ಇದ್ರೆ, ನೀವು eKYC ಅನ್ನೋದನ್ನ ಮಾಡಿಸಿದ್ರೆ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಅಲ್ವಾ? ಆಗಿಲ್ಲ ಅನ್ನೋಂತಾರೆಲ್ಲ, ನನ್ನ ಪ್ರೋಗ್ರಾಮ್ ಮುಗಿದ್ಮೇಲೆ ದಯವಿಟ್ಟು ಬನ್ನಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು, ನಿಮ್ ಡೀಟೇಲ್ಸ್ ತಗೊಂಬನ್ನಿ, ಯಾಕೆ ಆಗಿಲ್ಲ, ಎಲ್ಲಿ ತಪ್ಪಿದ್ದೀರಿ ಅಂತ ಹೇಳ್ತೀವಿ. GPS ಮಾಡಬೇಕು ಅಂತ ಹೇಳಿರ್ತೀವಿ, ಮಾಡಿಲ್ಲ ಅಂತಂದ್ರೆ ಈ ವರ್ಷದ ಹೋಯ್ತು, ಮುಂದಿನ ವರ್ಷಕ್ಕೆ ಮಾಡಬೇಕು. ಅದಕ್ಕೆ ನೀವೇ ಮಾಡ್ರಿ ಅಂತ ಸರ್ಕಾರದವ್ರು ಹೇಳಿದ್ವಿ. ಏ ವಿಲೇಜ್ ಅಕೌಂಟೆಂಟ್ ಬರ್ಲಿಲ್ಲ, ಕೃಷಿ ಸಹಾಯಕ ಬರ್ಲಿಲ್ಲ, GPS ಮಾಡ್ಲಿಲ್ಲ, ಬೆಳೆದಿರ ನಾನು ಏನ್ ಬೆಳೆದಿನಿ ಅಂತ ಗೊತ್ತಿರೋದು ನನಗೆ? ಏ GPS ಮಾಡ್ಕೊಂಬರೋಕಂದ್ರೆ ನೀವು ಬೆಳೆದಿರೋದು, ನೀವು ಬಿತ್ತಿರೋದು ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಸಿಂಪಲ್ ಆಗಿರೋಂಥದ್ದು ಸಾಫ್ಟ್ವೇರ್ ಮಾಡ್ಕೊಂಡು ರೈತನಿಗೆ ಆ ಹಕ್ಕನ್ನು ಕೊಟ್ಟಿದ್ವಿ. ನೀವೇ GPS ಮಾಡಿದ್ರೆ ಎಷ್ಟೆಕರೆ 3 ಎಕರೆ ಇದ್ರೆ, 1 ಎಕರೆ ಜೋಳ, 1 ಎಕರೆ ಸಿರಿಧಾನ್ಯ, 1 ಎಕರೆ ಅಡಿಕೆ ತೋಟ, ಏನೇನು ಇದೆಯೋ ಅದನ್ನೆಲ್ಲ GPS ಮಾಡಿ. ಅದ್ ಮೀರಿ ಯಾರಿಗೆ ಬಂದಿಲ್ಲ ಅಂತಂದ್ರೆ ಬೇರೆ ಕಾರಣಕ್ಕೋಸ್ಕರ ಬಂದಿರೋದಿಲ್ಲ. 2019 ಈಚೆಗೆ ನಿಮ್ಮ ಹೆಸರಿಗೆ ಜಮೀನ್ ಮಾಡ್ಕೊಂಡಿದ್ರೆ, 19 ಈಚೆಗೆ ಪಾಲ್ ವಿಭಾಗ ಆಗಿದ್ರೆ ಅವ್ರಿಗೆ ಬಂದಿರೋದಿಲ್ಲ. ಪಾನ್ ಕಾರ್ಡ್ ಮಾಡಿಸಿರ್ತೀರಿ ಸಾಲ ತಗೊಳಕ್ಕೆ, ಬ್ಯಾಂಕ್ ಅಲ್ಲಿ ಜಾಸ್ತಿ ಲೋನ್ ಬರಲಿ ಅಂತ ಬೇರೆ ಏನೋ ಬೆಳೆ ಬೆಳೆಸಿರ್ತೀರಿ, ಪಾನ್ ಕಾರ್ಡ್ ತಗೊಂಡ ತಕ್ಷಣ ಆಗಲ್ಲ, ಪ್ರತಿ ವರ್ಷನೂ IT ರಿಟರ್ನ್ಸ್ ಫೈಲ್ ಮಾಡಬೇಕು. ಪಾನ್ ಕಾರ್ಡ್ ತಗೊಂಡು ಸುಮ್ಮನಿರಂಗಿಲ್ಲ, ಯಾರು ಫೈಲ್ ಮಾಡಿಲ್ಲ ಅನ್ನೋರಿಗೆ ಇದು ಬಂದಿರಲ್ಲ. ಏ ನಂದೆಲ್ಲಿ ಇನ್ಕಮ್ ಐ ಸರ್, ಅದನ್ನೆಲ್ಲಿ ಫೈಲ್ ಮಾಡೋಣ, ಅವನು ಆಡಿಟರ್ ಹೋಗಿ 1,000 ರೂಪಾಯಿ ಕೇಳ್ತಾನೆ ಅಂದ್ರೆ ಫಸ್ಟ್ ಪಾನ್ ಕಾರ್ಡೇ ಮಾಡಿಸ್ಬಾರ್ದಿತ್ತು. ಪಾನ್ ಕಾರ್ಡ್ ಮಾಡಿದ್ಮೇಲೆ IT ರಿಟರ್ನ್ಸ್ ಮಾಡಲೇಬೇಕಾದ ನಮ್ಮ ಕರ್ತವ್ಯ, ಅದನ್ನ ಮಾಡಿಲ್ಲ ಅಂತಂದ್ರೆ ಈ ದುಡ್ಡು ಬಂದಿರಲ್ಲ. 2,000 ಆಗಿರ್ಬೋದು ಅಥವಾ ಈ ಸಿರಿಧಾನ್ಯ ದುಡ್ಡು ಆಗಿರ್ಬೋದು, ಅಥವಾ ಮೊನ್ನೆ ಡೀಸೆಲ್ ಸಬ್ಸಿಡಿನ ಹಾಕಿದ್ವಿ ರೈತ ಶಕ್ತಿ ಅಂತಕ್ಕಂಥ ಯೋಜನೆ ಅಡಿ, 1,250 ರೂಪಾಯಿ 5 ಎಕರೆಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕಿದ್ವಲ್ಲ, ಅದು ಸಹ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ, 90% ಜಮಾ ಆಗಿದೆ. ಜಮಾ ಆಗಿಲ್ದೆ ಇರೋ ಪಟ್ಟಿನೂ ನಮ್ಮ ಹತ್ರ ಇದೆ. ಓ ಕೇಳಿದಾಗ ಕೆಲವರು ಅಂದ್ರೆ ಅದೇನೆ 1,250 ರೂಪಾಯಿ ಓರಿ ಸರ್ ಅಂತಂದು, ಏನೇನೇನೋ ಕಲ್ಪನೆಯಲ್ಲಿ ನೀವು ಬೇಡ ಬೇಡ ಅನ್ನೋ ಅಂತ ಇದ್ದೀರಿ. ನಿಜವಾದ ಫಲಾನುಭವಿ ಯಾವ ಕಾರಣಕ್ಕೆ ತಪ್ಪಾಗಿದೆ ಅನ್ನೋದನ್ನ ಸರಿಪಡಿಸೋ ಅಂತ ಜವಾಬ್ದಾರಿ ನಾನು ಒತ್ಕೊಂತೀನಿ. ವಿಶೇಷವಾಗಿ ಯಾರಿಗಾಗಿಲ್ಲ ಅವ್ರನ್ನ ದಯವಿಟ್ಟು ಬಂದು ಕೇಳಿ. ಡಾಕ್ಯುಮೆಂಟ್ ಅಲ್ಲಿ ಕೆಲವು ತಿದ್ದುಪಡಿಗಳಿದ್ರೆ ತಿದ್ದುಪಡಿ ಮಾಡಿಸ್ಕೊಂಡ್ಬರ್ಬೇಕು. ಸರೀರ ಅಂತ ಅದನ್ನ ಮಾಡಿದ್ರೆ 100% ಆಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡಿಸೋದನ್ನ ನಾವು ಕೊಟ್ಟಿರ್ತೀವಿ ಅಂತ. ಆಮೇಲೆ ಇದನ್ನ ಸಿರಿಧಾನ್ಯ ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋಕ್ಕೋಸ್ಕರ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತಕ್ಕಂಥ ಯೋಜನೆ ಅಡಿ ಕೆಲವು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿ ಹೋಗಿ ಉತ್ತಮ ಗುಣಮಟ್ಟದ ಬೀಜ, ಅದಕ್ಕೆ ಲಘು ಪೋಷಕಾಂಶಗಳನ್ನ, ಅದಕ್ಕೆ ಏನೋ ಚಿಕ್ಕ ಪುಟ್ಟದ ರೋಗಗಳು ಬಂದ್ರೆ ಬೇವಿನಿಂಡಿ ಬೇವಿನ ಎಣ್ಣೆ ಉಡಿರಿ ಅಂತಕ್ಕಂಥದನ್ನ, ಆ ತರದ ಕೆಲವು ಕೃಷಿ ಪರಿಕರಗಳನ್ನ ಕೊಟ್ವಿ. ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಅನ್ನೋಕ್ಕೋಸ್ಕರ. ಆಮೇಲೆ ಇನ್ಪುಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಜಮಾ ಮಾಡೋ ಅಂತದನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಾವು ಬೆಳೆದಂತ ಉತ್ಪನ್ನನ ನಾವು ಕನ್ಸ್ಯೂಮ್ ಮಾಡ್ಬೇಕು ಫಸ್ಟ್ ಅಂತ. ಬೆಳಿತೀವಿ ಸಾವೆ ನವಣೆನ ಇದು ಬೆಳಿತೀವಿ, ನಮ್ಮ ದೇಶದಲ್ಲಿ ಜಾಸ್ತಿ ಉತ್ಪನ್ನ ಆಗ್ತಾ ಇದೆ. ನಾವು ದುಬೈ ಕಂಟ್ರಿಗೆ, ಅರಬ್ ಕಂಟ್ರೀಸ್ಗೆ ಮತ್ತೆ ಅಮೆರಿಕಕ್ಕೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ನಾವು ಕಳಿಸ್ತಾ ಇರೋಂಥದ್ದು ಬಹಳ ಕಮ್ಮಿ ಇದೆ. ಏ ಭರ್ಜರಿ ಬೆಳೆದ್ ಬಿಟ್ಟಿವಿ ಅದನ್ನಾರು ತಗೊಳ್ಳೋರಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಬಹಳ ಜನ ಏನ ಅನ್ಕಂತಾರೆ, ನಮ್ಮೂರಲ್ಲಿ ಬೆಳೆದಿದ್ದ ಸರ್ ಯಾರು ತಗೊಂಡು ಹೋಗ್ಲಿಲ್ಲ ಅಂತ. ನಿಮ್ಮೂರ ಬೆಳೆದದ್ದು ನಮಗ್ ಗೊತ್ತಿರಲ್ಲ, 3 ಕ್ವಿಂಟಲ್ 10 ಕ್ವಿಂಟಲ್ ನಿಮ್ಮ ಹತ್ರ ಇರೋದನ್ನು ನಮಗ್ ಯಾರಿಗೂ ಗೊತ್ತಿರಲ್ಲ. ಅದು ಗೊತ್ತಾಗಬೇಕು ಅಂತಂದ್ರೆ ನೀವು ಸಿರಿಧಾನ್ಯ ಬೆಳೆಗಾರರ ಒಂದು ಗುಂಪು ಮಾಡಬೇಕು, ಅಥವಾ ನಮ್ದು ರೈತ ಉತ್ಪಾದಕ ಕಂಪನಿನ ಶೇರ್ ಹೋಲ್ಡರ್ ಆಗಿರ್ಬೇಕು. ಅಲ್ಲಿ ನೀವೆಲ್ಲ ಸೇರ್ಕೊಂಡು ಬೆಳೆಗಾರರ ಗುಂಪು ಮಾಡ್ಕೊಂಡು ನಾನು ಏನ್ ಬೆಳಿತೀನಿ, ಎಷ್ಟು ಉತ್ಪನ್ನ ಈ ವರ್ಷ ಬರ್ಬೋದು ಅನ್ನೋದನ್ನ ಮಾಹಿತಿ ಕೊಟ್ರೆ ಆ ಮಾಹಿತಿಯನ್ನ ನಾವು ಬೇರೆಯವರಿಗೆ ಕಳಿಸ್ಬೇಕು. ಎಕ್ಸ್ಪೋರ್ಟರ್ಸ್ ಕಾನ್ಕ್ಲೇವ್ ಅಂತ ಕಳೆದ ಒಂದು ವಾರದಿಂದ ನಾವು ಇಲ್ಲೇ ತಳಬಳ ನಮ್ಮ IIT ಬಿಲ್ಡಿಂಗ್ ಅಲ್ಲಿ ಮಾಡಿದ್ವಿ. ಯಾರಿಗೆ ಮೆಟೀರಿಯಲ್ ಬೇಕು ಅನ್ನೋರನ್ನ ಕರೆಸಿದ್ವಿ, ಒಂದಿಷ್ಟು ಜನ ಬೆಳೆಯೋ ಅಂತ ಕರೆಸಿದ್ವಿ. ಸೊ ಅಗ್ರಿಮೆಂಟ್ ಅಂತ ಮಾಡ್ತೀವಿ. ಮೊನ್ನೆ ನಮ್ಮ ರೈತರು ಒಂದಿಷ್ಟು ಜನ ಹೋಗಿರ್ಬೋದು, ನೀವು ITF ಮೇಳ ಅಂತ ಮಾಡಿದ್ವಲ್ಲ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಅಂತ ಅರಮನೆ ಮೈದಾನದಲ್ಲಿ ಹೋದ್ವಲ್ಲ, ಅರಮನೆ ಮೈದಾನದಲ್ಲಿ ಕೇವಲ ಬರೀ ರೈತರಷ್ಟೇ ಕರ್ಕೊಂಡು ಹೋಗಿರ್ಲಿಲ್ಲ, ರೈತರ ಪೊಲಿಟಿಷಿಯನ್ ಜೊತೆಗೆ ಅಷ್ಟೇ ಮಾತಾಡ್ಸಿರ್ಲಿಲ್ಲ ನಾವು, ಆ ಕಡೆ ಈ ಕಡೆ ಎರಡು ಕಡೆ ಸಭಾಂಗಣ ಮಾಡಿದ್ವಿ. ಹೊರಗಡೆ ಬೇರೆ ದೇಶದಿಂದ ತಗೊಂಡೋಗೋರು ಪರ್ಚೇಸ್ ಮಾಡೋರು ಬಂದಿದ್ರು, ನಮ್ಮ ಕಂಪನಿಯವರು ಕೊಡೋರು ಬಂದಿದ್ರು, ಅವರು ಇವರು MOU ಮಾಡ್ಕೊಂಡ್ರು. ನನಗೆ 5,000 ಟನ್ ನನಗೆ ಬರಗು ಬೇಕು ಅಥವಾ ಕೊರಲೆ ಬೇಕು. ಅವ್ರ ಇಂಟರ್ನು ಇಲ್ಲಿ ನಮ್ಮಂತ ಸರೋಜಕ್ನ ಹತ್ರ ಎಷ್ಟೈತೆ, ದ್ಯಾಮಣ್ಣ ಹತ್ರ ಎಷ್ಟೈತೆ, ಮುರುಗಣ್ಣ ಹತ್ರ ಎಷ್ಟೈತೆ, ಈಶಣ್ಣ ಹತ್ರ ಎಷ್ಟೈತೆ, ಹಿಂಗೆಲ್ಲ ಲಿಸ್ಟ್ ಮಾಡ್ಕೊಂಡ್ರು. ಈಶಣ್ಣ ಅಂದ್ರೆ ಅವ್ರ ಸ್ವಂತ ದೊಲದಲ್ಲ, ಇವ್ರದ್ದು ಒಂದು ಕಂಪನಿನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ ರೈತ ಉತ್ಪಾದಕ ಕಂಪನಿನ. ಅವ್ರ ಕೆಳಗಡೆ 500 ಜನ 1,000 ಜನ ಶೇರ್ ಹೋಲ್ಡರ್ ಇರ್ತಾರೆ. ಒಬ್ಬೊಬ್ಬ 1 ಎಕರೆನಲ್ಲಿ ಬೆಳೆದ್ರು 1,000 ಎಕರೆ ಉತ್ಪನ್ನ ಬಂದಿರ್ತತೆ. ಒಂದು 3 ಕ್ವಿಂಟಲ್ ಬಂದ್ರು ಅವ್ರ ಹತ್ರ 3,000 ಕ್ವಿಂಟಲ್ ಇವ್ರ ಹತ್ರ, 3,000 ಕ್ವಿಂಟಲ್ ಅವ್ರ ಹತ್ರ, 2,000 ಕ್ವಿಂಟಲ್ ಇನ್ನೊಬ್ಬರ ಹತ್ರ ಸಿಗುತ್ತೆ. ಆ ಮಾಹಿತಿ ದೇರೆ ಸರಿಗೆ ಗೊತ್ತಿತ್ತು. ಅವ್ರು ಯಾರೋ ಒಬ್ಬ ಫಾರಿನ್ ಕಂಪ್ನಿ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಒಡಂಬಡಿಕೆ ಮಾಡ್ಕೊಂಡು ನಾನು ಅಷ್ಟನ್ನ ಕೊಡ್ತೀನಿ ಅಂತ. ಅವ್ರು ಇಲ್ಲಿ ಬಂದ್ರು ಮತ್ತೆ ನಿಮಗೆ ಡೆಫಿನೆಟ್ ಆಗಿ ನಾನು ಇಷ್ಟು 1 ಕ್ವಿಂಟಲ್ಗೆ ಇಷ್ಟು ಅನ್ನೋದನ್ನ ಕೊಡ್ತೀನಿ ಅಂತಂದ್ರು. ಈ ತರದ ಬಿಸ್ನೆಸ್ಗಳು, ಈ ತರದ ಡೆವಲಪ್ಮೆಂಟ್ಗಳು ಆದ್ರೆ ಮಾತ್ರ ರೈತ ಬೆಳೆದಂತ ಬೆಳೆಗೆ ಬೆಲೆ ಸಿಗುತ್ತೆ, ಮಾರ್ಕೆಟ್ ಸಿಗುತ್ತೆ. ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ ತಕ್ಷಣ ಸುಮ್ಮನೆ ನಾವು ಸಾವೆ ನವಣೆಯನ್ನ ತಗೊಂಡೋಗಿ ಚೀಲ್ ಚೀಲ್ದ ತಗೊಂಡೋದ್ರೆ ಅವ್ರು ತಗೊಳ್ಳಲ್ಲ. ಯಾಕಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸೀಸ್ ಇದಾವೆ ಅಲ್ಲಿ, ಯಾವ ತರ ತಗೊಂಡ್ರೆ ಮಾತ್ರ ಅವ್ರು ಇದು ಮಾಡ್ತಾರೆ ಅನ್ನೋಂಥದ್ದಿದೆ. ಅದಕ್ಕೆ ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರೇಟ್ ಅನ್ನೋದನ್ನ ನಮ್ಮ ಹೊಸದಾಗಿ ಒಂದು ಹೊಸ ವಿಂಗೆ ಮಾಡಿದ್ವಿ, ಸೆಕೆಂಡರಿ ಕೃಷಿ ನಿರ್ದೇಶನಾಲಯ. ಅಂದ್ರೆ ರಾ ಮೆಟೀರಿಯಲ್ ನೀವು ಬೆಳೆದಂತ ಉತ್ಪನ್ನನ ನೇರವಾಗಿ ಹಂಗೆ ಕೊಟ್ರೆ ಅದಕ್ಕೆ ಬೆಲೆ ಇಲ್ಲ, ರಾಗಿನ ರಾಗಿಯಾಗೆ ಕೊಟ್ರೆ ಹೇಳಿದ್ನಲ್ಲಾಗ್ಲೆ ಅದಕ್ಕೇನು ಗ್ರೇಡಿಂಗ್ ಇಲ್ಲ, ಅದಕ್ಕೇನು ಧೂಳು ಇರ್ಬೋದು, ಕಸನ ಇರ್ಬೋದು, ಕಲ್ಲು ಮಣ್ಣು ಇರ್ಬೋದು, ಅದನ್ನ ಗ್ರೇಡಿಂಗ್ ಮಾಡಿ ಒಳ್ಳೆ ಕ್ವಾಂಟಿಟಿ ತೆಗಿರಿ. ನಮ್ಮ ಪ್ರಕಾಶ್ ಅಣ್ಣೆಗೆ ನಾವು ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟಿದ್ದೆ ಆ ಉದ್ದೇಶಕ್ಕೆ. ತೆಂಗಿನಕಾಯಿಗಳು ನಾವೆಲ್ಲ ಕೆಡ್ತೀವಲ್ಲ, ತೆಂಗಿನಕಾಯಿಗಳು ಎಲ್ಲ ಸೈಜ್ನವ್ ಇರ್ತವೆ, ತೆಂಗಿನಕಾಯಿಂದ ಒಂದೇ ಸೈಜ್ ಇರಲ್ಲ. ಅವನ ಸೆಗ್ರಿಗೇಟ್ ಮಾಡಿದ್ರು ಅವರು, ಒಳ್ಳೆ ಕಾಯಿ ಒಂದ್ ಕಡೆ ಮಾಡಿದ್ರು, ಸೆಕೆಂಡ್ ಸ್ಟೇಜ್ ಒಂದ್ ಮಾಡಿದ್ರು, ಥರ್ಡ್ ಒಂಥರ ಮಾಡಿದ್ರು. ಎಲ್ಲ ಗಿಟಕಗಳು ಏನೇನೋ ನುಸಿಪೀಡೆಯಿಂದ ಬಂದು ಇದಾಗಿರೋ ನೋಡಿದ ತಕ್ಷಣ ಬೇಡ ಅನ್ನೋಂತ ಒಂದ್ ಕಡೆಗೆ ಎಲ್ಲ ಗುಂಪನಾಗ ಇಟ್ಟರೆ ಅವ್ರು ಏನಂತಾರೆ, 3 ರೂಪಾಯಿಗೆ ಒಂದ್ ಕಾಯಿ ಕೊಡೋ ಅಂತಿದ್ರು. 1,000 ಕಾಯಿ ಇದಾವೆ, 3 ರೂಪಾಯಿಗೆ ಒಂದ್ ಕಾಯಿ ಕೊಡೋ ಅಂತಿದ್ರು. ಅದನ್ನೇ ಗ್ರೇಡಿಂಗ್ ಮಾಡಿದಾಗ ಈ ತರ ಹೆಂಗ್ ಬೇಕಾಗಿರೋ ಬಹಳ ಕಮ್ಮಿ ಇರ್ತವೆ, ಆದ್ರೆ ಅವು ಎದ್ ಕಾಣ್ತಾವೆ ಒಳ್ಳೆ ಲಾಟಲ್ಲಿ. ಅದಕ್ಕೆ ಅವರಿಗೆ ಮಾರ್ಕೆಟ್ ಕಮ್ಮಿ ಆಗ್ತಾ ಇತ್ತು. ಗ್ರೇಡಿಂಗ್ ಮಾಡಿದ ತಕ್ಷಣ ಅವ್ರನ್ನ ತಗೊಂಡೋಗೋಂತಾರೆ ಬೇರೆ ಆದ್ರೂ, ಅವ್ರ ಕನ್ಸ್ಯೂಮರ್ ಬೇರೆ ಆದ್ರೂ ಲಾಭ ಆಯ್ತು. ಆ ಪದ್ಧತಿಗಳನ್ನ, ಈ ತರದ ಟೆಕ್ನಿಕಾಲಿಟಿನ, ಈ ತರದ ಪದ್ಧತಿಗಳನ್ನ ಅನುಸರಣೆ ಮಾಡ್ಕೊಂಡಿದ್ದಕ್ಕೆ ನಾವ್ ಹಿಂಗ್ ಗುರ್ತಿದ್ವಲ್ಲ. ಈ ತರದ ಗುರ್ತ್ ಮಾಡಿ ಹಂಗೆ ಉತ್ಪನ್ನನ ಮಾರಾಟ ಮಾಡಬೇಡಿ, ಅದನ್ನ ಈ ತರ ಗ್ರೇಡಿಂಗ್ ಮಾಡಿ, ಗ್ರೇಡಿಂಗ್ ಮಾಡಿರೋ ಅಂತ ಮೆಟೀರಿಯಲ್ ನ ಪ್ಯಾಕ್ ಮಾಡಿ, ಅದರ ಮೌಲ್ಯಕ್ಕೆ ಅನುಗುಣವಾಗಿ ಪ್ಯಾಕ್ ಮಾಡಿ. ರಾಗಿನ ಬರೀ ರಾಗಿಯಾಗೆ ಮಾಡಬೇಡಿ, ರಾಗಿ ಹಿಟ್ಟು ಮಾಡಿ ಮಾರ್ರಿ, ಅಥವಾ ಗೋಧಿನ ಗೋಧಿ ನುಚ್ಚಾಗಿ ಮಾಡಿ, ಅಥವಾ ಸಾವೆನೋ ನವಣೆನೋ ಏನೇನಕ್ಕೆ ನಾವು ಬಳಸ್ತೀವಿ ಅದ್ರ ಪ್ರಕಾರ ಮಾಡಿ. ಮಾಡಿದ್ಮೇಲಿಂದ ಹಂಗೆ ಅದ್ರ ಮೇಲೆ ಏನು ಬರಲಿಲ್ಲ ಅಂದ್ರೆ ಅದು ಯಾವ ಎಷ್ಟು ವರ್ಷದ್ದೇನೋ ಗೊತ್ತಿಲ್ಲ, ಅದ್ರ ಎಕ್ಸ್ಪೈರಿ ಡೇಟ್ ಏನು ಗೊತ್ತಿಲ್ಲ, ಯಾವ ಪ್ಯಾಕ್ ಆಗಿದ್ದು ಗೊತ್ತಿಲ್ಲ, ಸುಮ್ಮನೆ ಇಟ್ಟು ಇಟ್ಟೈತೆ ಅಂತ. ಅದಕ್ಕೆ ಅದನ್ನ ನಿಮ್ಮ ಮೇಲ್ಗಡೆ ಒಂದು ಬ್ರ್ಯಾಂಡ್ ಮಾಡಿ, ಉತ್ಪಾದನಾ ವರ್ಷ ಮಾಡಿ, ಯಾವ ದಿನದೊಳಗೆ ಇದು ಮಾಡಬೇಕು ಅಂತ ಮಾಡಿ, ಬ್ಯಾಚ್ ನಂಬರ್ ಮಾಡಿ, ಲಾಟ್ ನಂಬರ್ ಮಾಡಿ, ಹಿಂಗೆಲ್ಲ ಮಾಡಿದ್ರೆ ಮಾತ್ರ ಹೊರ ದೇಶಕ್ಕೆ ಹೋಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೂ ಸಹ ನಮ್ಮ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಕೈ ಜೋಡಿಸಿದೆ. ಗೊತ್ತಿದೆ ಅಲ್ಲ ಬಹಳ ಜನಕ್ಕೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೂ ಸಹ ನಮಗೆ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ರೈತರ ಊರುಗಳಿಗೆ ಕೆಲ ಊರನ್ನ ಆಯ್ಕೆ ಮಾಡ್ಕೊಂಡಿದೆ. ನಮ್ಮಲ್ಲಿ ದಾವಣಗೆರೆನಲ್ಲೇ ಆಲೂರು ಅಂತಕ್ಕಂಥ ಊರನ್ನ ಇದು ಮಾಡಿದೆ, ಅಲ್ಲಿ ಬೀಜ ಕೊಟ್ಟಿದೆ, ಬೈಬ್ಯಾಕ್ ಸಿಸ್ಟಮ್ ಮಾಡಿದೆ. ಯಾಕೆ ಅವರೇ ಕಷ್ಟ ಧೈರ್ಯವಾಗಿ ಮುಂದೆ ಬಂದ್ರೆ ಅಂದ್ರೆ ಅವರಿಗೆ ಸೀಮಿತ ಮಾರ್ಕೆಟ್ ಇದೆ, ಆಲ್ರೆಡಿ ನೀವು ಬೆಳ್ಕೊಡ್ರಿ ನಾವು ಇದು ಮಾಡ್ತೀವಿ ಅಂತ. ಅವ್ರದ್ದು ಪ್ರೊಸೆಸಿಂಗ್ ಯೂನಿಟ್ ಇದೆ ಧಾರವಾಡದಲ್ಲಿ, ಅವ್ರು ಹಿಂಗೆ ಸಾವೆ ನವಣೆ ತಗೊಂಡು ಹಂಗೆ ಮಾರೋದಿಲ್ಲ, ಅದನ್ನ ಪ್ಯಾಕ್ ಮಾಡಿ ಮತ್ತೆ ಇದು ಮಾಡಿ ನಮ್ಮ ಸರೋಜಕ್ಕ ಆ ತದ್ವನಂ ಅಂತಕ್ಕಂಥ ಬ್ರ್ಯಾಂಡ್ ಇಟ್ಟಿದ್ದಕ್ಕೆ ಇವತ್ತು ಹೊರಗಡೆಗೆ ಹೊರದೇಶಕ್ಕೆ ಬೇರೆ ಕಡೆಗೆ ಹೋಗ್ತಾ ಇದೆ. ಬ್ರ್ಯಾಂಡ್ ಇಲ್ದಂಗೆ ಹಂಗೆ ಇವನ್ ಮಾಡಿದ್ರೆ ಚಕ್ಲಿ ಪೇಪರ್ಮೆಂಟ್ ಅವ್ನು ಮಾಡ್ಕೊಂಡಿದ್ರೆ ಇಲ್ಲೇ ಅಂಗಡಿಗಳಾಗಿರ್ತಿತ್ತು, ಅವ್ರಿಗೆ ಮಾರ್ಕೆಟ್ ಸಿಗ್ತಿರ್ಲಿಲ್ಲ, ನಾನು ಮಾಡಿದ್ದೀನಿ ಲಾಭ ಆಗಲಿಲ್ಲ ಅಂತಿದ್ರು. ಬೇರೆ ಎಲ್ಲೂ ಉದಾಹರಣೆ ಕೊಡೋದು ಬೇಡ, ನಮ್ಮ ಕಣ್ಣೆದುರಿಗೆ ನಮ್ಮ ಸುತ್ತಮುತ್ತಲನೇ ಈ ಥರದ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಬಳಸ್ಕೊಂಡು ಅದರ ಸೌಲಭ್ಯವನ್ನು ಬಳಸ್ಕೊಂಡು ಇಂಡಸ್ಟ್ರೀಸ್ನ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಹಾಕೊಳ್ಳೋದಕ್ಕೆ ಪಿ ಎಂ ಎಫ್ ಎಂನಲ್ಲಿ ಆಗಲೇ ಹೇಳಿದ್ನಲ್ಲ, ಲೋನ್ ಕೊಡಿಸ್ತೀವಿ. ಲೋನು ಕಂಪಲ್ಸರಿ ಬೇಕೇ ಬೇಕು ಅಂತ ಅಲ್ಲ, ಲೋನ್ ಇರಲಿಲ್ಲ ನೀವು ದುಡ್ಡು ಹಾಕಂತೀರಿ ಅಂತಂದ್ರೂ ಓಕೆನೆ. ಲೋನ್ ತಗೊಂಡಾಗ ಇಂಟ್ರೆಸ್ಟಲ್ಲಿ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಆಗುತ್ತೆ. ನೀವು 6% ಲೋನಿಗೆ ಬೇರೆ ಕಡೆ ಸಿಗುತ್ತೆ ಅಂದರೆ ಇದರಲ್ಲಿ 3% ಕಮ್ಮಿ ಆಗುತ್ತೆ, ಇನ್ನು 3% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡುತ್ತೆ. ಒಟ್ಟಾರೆ ಕಮ್ಮಿ ರೇಟಲ್ಲಿ ನಿಮಗೆ ಲೋನ್ ಸಿಗಬೇಕು. ನಿಮಗೆ ಬಿಸ್ನೆಸ್ ಪ್ಲಾನ್ ಮಾಡ್ಕೊಡೋದಕ್ಕೆ ಒಂದು ಸಂಸ್ಥೆಗಳಿದ್ದಾವೆ, ನಿಮ್ಮ ಅರ್ಜಿಗಳನ್ನೆಲ್ಲ ಕಳಿಸಿ ಪ್ರೋಸೆಸ್ ಮಾಡಿ ಗ್ಯಾರಂಟಿ ಅಂತ ಕೇಳ್ತಾರೆ. ಬ್ಯಾಂಕಲ್ಲಿ ಏನೇ ಲೋನ್ ಕೊಡೋಕ್ಕಂತೂ ಭಾಳ ಜನ ಹೋಗಿರ್ತೀರಿ, ಏ ಬರಲ್ಲ ಬಿಡಿ ಲೋನ್ ಸ್ಯಾಂಕ್ಷನ್ ಆಗಲ್ಲ ಆಗಲ್ಲ ಅಂದಿರ್ತೀರಿ. ನಿಮ್ಮ ತಲೆಗೆ ಇದೇ ಇರ್ತದೆ, ನಾ ಯಾರು ಮಾತಾಡಿದ ತಕ್ಷಣ ಸುಮ್ಮನೆ ಹೇಳ್ತಾರೆ ಬಿಡಪ್ಪ ಇಲ್ಲಿ ಕುತ್ಕೊಂಡು ಹೇಳಕ್ಕೇನಂತೆ, ಒಂದು ಬ್ಯಾಂಕ್ನಾಗ ಹೋದ್ರೆ ಲೋನ್ ಕೊಡಲ್ಲ ಅಂದಿರ್ತಾರೆ. ಯಾಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಗೆ ಆಗಿರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ, ಅಲ್ಲಿ ಯಾಕೆ ಅವ್ರು ಲೋನ್ ಕೊಡಲ್ಲ ಅಂದಿರ್ತಾರೆ, ಏನೇನು ಡಾಕ್ಯುಮೆಂಟ್ ನೀವು ಒದಗಿಸ್ಬೇಕಾಗಿರ್ತದೆ, ಕೊಲ್ಯಾಟ್ರಲ್ ಏನು ಬೇಕಾಗಿರ್ತದೆ, ನೀವು ಅವರಿಗೆ ಮಂದಟ್ ಮಾಡಬೇಕು, ನಾನು ಈ ಥರದ ಇಂಡಸ್ಟ್ರಿ ತೆಗಿತೀನಿ, ನಂದು ರಾ ಮೆಟೀರಿಯಲ್ ಇಂಥ ಕಡೆ ಸಿಗುತ್ತೆ, ನನ್ನ ಮಾರ್ಕೆಟಿಂಗ್ ಇದೆ, ಸಾಲ ತೀರಿಸ್ಬೇಕಲ್ಲ. ಇದು ಬೆಳೆ ಉತ್ಪಾದನೆ, ಮೌಲ್ಯವರ್ಧನೆ, ಮಾರುಕಟ್ಟೆ, ರಫ್ತು ಮಾಡ್ತಕ್ಕಂಥದ್ದು. ರಫ್ತು ಮಾಡೋದಕ್ಕೂ ಅಪೇಡ ಅಂತಕ್ಕಂಥ ಸಂಸ್ಥೆ ಬೆಂಗಳೂರಿನಲ್ಲಿದೆ, ಅಪೇಡ ಸಂಸ್ಥೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ಅವ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಮಗೆ ಅದನ್ನು ಕಳಿಸೋದಕ್ಕೆ ಅವ್ರು ಇದು ಮಾಡ್ತಾರೆ. ಇನ್ನೊಂದು ಓ ಡಿ ಓ ಪಿ ಅಂತಕ್ಕಂಥದ್ದು, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಸ್ಕೀಮ್ ಇದೆ ಕೇಂದ್ರ ಸರ್ಕಾರದಲ್ಲಿ. ಓ ಡಿ ಓ ಪಿ ಸ್ಕೀಮಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆನ ಸಿರಿಧಾನ್ಯಕ್ಕೆ ಅಂತ ಆಯ್ಕೆ ಮಾಡಿದ್ರು. ಮೊದಲು ಸಿರಿಧಾನ್ಯ ಪ್ರಪೋಸಲ್ ಅಷ್ಟೇ ಅಂತ ಇದ್ವು, ಈಗ ಹಂಗೇನಿಲ್ಲ, ರಿಸ್ಟ್ರಿಕ್ಷನ್ ಓಪನ್ ಆಗಿದೆ. ನೀವು ಯಾವುದೇ ಉತ್ಪನ್ನ ಮಾಡಬೇಕು ಅಂತಂದ್ರೆ ಪ್ರಪೋಸಲ್ ಮಾಡಿದ್ರು ಅದಕ್ಕೆ ಸ್ಯಾಂಕ್ಷನ್ ಸಿಗುತ್ತೆ. ನಮ್ಮ ಆಫೀಸಲ್ಲಿ ಡಿ ಆರ್ ಪಿ ಬಸವರಾಜ್ ಅಂತಕ್ಕಂಥರಿದ್ದಾರೆ, ಅವರು ನಿಮಗೆ ಇದಕ್ಕೆ ಸಪೋರ್ಟಿವ್ ರೋಲ್ ನ ಪ್ಲೇ ಮಾಡ್ತಾರೆ. ಪಿ ಎಂ ಎಫ್ ಎಂ ನಲ್ಲಿ ಬೆಳಗಾಂ ಬಿಟ್ರೆ ದಾವಣಗೆರೆನಲ್ಲಿ ಹೆಚ್ಚು ಸಂಖ್ಯೆಯ ಪ್ರಪೋಸಲ್ ಅನ್ನ ಕ್ಲಿಯರ್ ಮಾಡಿಸಿದೀವಿ. ಇಂಡಸ್ಟ್ರೀಸ್ನ ಹಾಕೊಂಡಿದ್ದಾರೆ, ಬೆಳೆಸ್ತಾ ಇದ್ದಾರೆ, ಇನ್ನು ಅವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ರಘು ಅವರೇ ಸಾಕ್ಷಿ, ಸರೋಜ್ ಅಕ್ನವ್ರು ಸಾಕ್ಷಿ ಇದ್ದಾರೆ, ಇನ್ನು ಬೇರೆ ಬೇರೆ ಹಲವಾರು ಎಫ್ ಎಂ ನಲ್ಲಿ ಎಫ್ ಪಿ ಒಗಳು ರೈತ ಉತ್ಪಾದಕ ಕಂಪನಿಯವರು ಈ ಸೌಲಭ್ಯಗಳನ್ನ ತಗೊಳ್ತಾ ಇದ್ದಾರೆ. ಇಂಥ ಎಲ್ಲ ವಿಚಾರಗಳನ್ನು ತಾವು ಕೇಳ್ಕೋಬೇಕು, ಏನು ಮಾಹಿತಿ ಬೇಕು ಅದನ್ನು ಇಲಾಖೆ ಮುಖಾಂತರ ತಗೊಂಡು ಸಿರಿಧಾನ್ಯ ಉತ್ಪಾದನೆಯಲ್ಲಿ ಕೈ ಜೋಡಿಸ್ಬೇಕು. ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಇದನ್ನು ಪ್ರೇರೇಪಣೆ ಮಾಡೋಕ್ಕೆ ಮಾಡ್ತಿದೆ. ರೈತರ ಹೊಲದಲ್ಲಿ ಆ ಪ್ರೋಗ್ರಾಮ್ ಮಾಡಿದ್ವಿ ಬೆಳೆ ಉತ್ಪಾದನೆ ಬಗ್ಗೆ, ಮಾರ್ಕೆಟ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆನೂ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಕನ್ಸೂಮರ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಬರೀ ಬೆಳೆದದಷ್ಟೇ ಅಲ್ಲ, ಉತ್ಪನ್ನ ಬಂದ್ರೆ ಅದನ್ನ ಹೆಂಗ್ ಮಾಡ್ಕೊಂಡು ಉಣ್ಬೇಕು ಅನ್ನೋದು ಇಂಪಾರ್ಟೆಂಟ್. ಉಣ್ಣ ಅಂತದ್ದು ರುಚಿಸಿದ್ರೆ, ಉಣ್ಣೋದ್ರಿಂದ ನಮ್ಗೆ ಅನುಕೂಲ ಆದ್ರೆ ಮಾತ್ರ ಅದನ್ನ ಇನ್ನೊಂದ್ಸಲ ತಗೊಂಡು ಉಣ್ತೀವಿ, ಇಲ್ಲಾಂದ್ರೆ ಅದ್ ನಲಗೆ ಕೈ ಬಿಡ್ತಿ, ತಗೊಂಡೋಗಿ ಅರ್ಧ ಆಗಿರ್ತದೆ. ಈಗ ಹಸುವಾಗಲ್ಲ ಹಸುವಾಗಲ್ಲ, ಮೊದ್ಲು ಹಳ್ಳಿನಾಗಿರೋರು ಡೆಫಿನೆಟ್ ಆಗಿ ತಿಂತಿದ್ರು, ಅದ್ ಕರಗಿಸ್ಕೊಂತಿದ್ರು, ಯಾಕೆಂದ್ರೆ ಅವ್ರಿಗೆ ಬೇರೆ ಸೈಡ್ ಊಟ ಇರಲಿಲ್ಲ, ಸೈಡ್ಸ್ ಅನ್ನೋದು ಏನು ಇರಲಿಲ್ಲ ಅವರಿಗೆ. ಒಂದು ಊಟ ಮಧ್ಯಾಹ್ನ ಹಗಲು ಊಟ ಒಂದು, ರಾತ್ರಿ ಸಾಯಂಕಾಲದ ಊಟ ಇತ್ತು. ನಮಗೆ ಹಲವಾರು ಊಟಗಳಿದಾವು, ಎದ್ದೇಟ್ಗೆ ಬಿಸ್ಕಿಟ್ಟು ಬನ್ನು ಅದೇ ಒಂದು ತಿಂಡಿ ಆಗಿರ್ತದೆ. ಮತ್ತಲ್ಲ ಹಂಗಿಂಗ ಅನ್ನಷ್ಟು ಎಲ್ಲೂ ಹೋಗಿರಲ್ಲ, ಮತ್ತೆ ಟಿ ವಿ ನೋಡ್ಕೊಂತ ಕೂತ್ಕೊಂತೀವಿ, ಇನ್ನೇನು ಪೇಪರ್ ಓದ್ತೀವಿ, ಮತ್ತಲ್ಲೇ ತಿಂಡಿ ಬರುತ್ತೆ, ಮತ್ತಲ್ಲ ಒಂದುವರೆಗೆ ಇನ್ನೊಂದ್ಸಲ ಟೀ ಮಾಡ್ತಾಯಿ ಅಂತೀವಿ, ಮತ್ತೆ ಬರೀ ಹಂಗೆ ಟೀ ಕುಡಿಯೋದೇನೆ ಕುರುಕುರು ಕೊಡು ಅಂತೀವಿ, ಮತ್ತಲ್ಲ ಮಧ್ಯಾಹ್ನ ಊಟ ಅಂತ, ಸಾಯಂಕಾಲ 5 ಗಂಟೆಗೆ ಇನ್ನೊಂದು ರೌಂಡ್ ಬರ್ತದೆ, ಮತ್ತೆ 9 ಗಂಟೆಗೆ ಇನ್ನೇನಾದ್ರು ತಿಂತೀವಿ. ಇಷ್ಟಕ್ಕಂದ ಆದಾಗ ಏನು ಮಾಡ್ದೈತೆ, ಮತ್ತೆ ಕರಗದ ಹೆಂಗೆ, ಕರಗಿಸೋದ ಹೆಂಗೆ? ಅದಕ್ಕೆ ಇನ್ನೊಂದು ಏನಿದೆ ಅಂದ್ರೆ, ನಾವು ತಿನ್ನೋದನ್ನ ಕಮ್ಮಿ ತಿನ್ಬೇಕು ಅಷ್ಟೇ. ಈಗ ಹೆಂಗೆ ಪಲಾವ್ ಇಷ್ಟಕ್ಕಂದ ಹಾಕ್ಸಿ ಅಂತಿದ್ದು ಅಷ್ಟೇ, ಇಲ್ಲಿ ಇಷ್ಟೇ ಎಷ್ಟು ಹಾಕ್ಸಬೇಕು, ಇದನ್ನ ಸಿರಿಧಾನ್ಯಗಳದಾದ್ರೆ ಕಮ್ಮಿ ಕ್ವಾಂಟಿಟಿ ತಿನ್ಬೇಕು. ನಿಮಗೆಲ್ಲ ಕಷ್ಟ ಆಗುತ್ತೆ ಅಂತಾನೆ ನಮ್ಮ ಸರೋಜಕ್ಕ ಮತ್ತೆ ಪಿ ಎಂ ಎಫ್ ಎಂ ನಲ್ಲಿ ಆಗಿರೋಂಥವ್ರು ಪ್ಯಾಕ್ ಮಾಡಿ ಕೊಟ್ಟಾರೆ, ಬಿಸಿನೀರಾಗ ಹಾಕಿ ಒಂಚೂರು ಕುಸಿ ಹಿಂಗೆ ಹಾಕೊಂಡು ಮಾಡ್ಕೊಂಡು ಉಣ್ರಿ ಅಂತ. ಆದರೆ ಭರ್ಜರಿ ಉಣ್ಬೇಡ್ರಿ, ಕಮ್ಮಿ ಉಣ್ರಿ. ಅದ್ರ ಮೇಲೆಲ್ಲ ರೆಸಿಪಿ ಬರೆದಿದ್ದಾರೆ ಯೂಟ್ಯೂಬಲ್ಲೆಲ್ಲ, ಖಾದರ್ ಅವರು ಮೊನ್ನೆ ಕಾರ್ಯಕ್ರಮ ಮಾಡಿದ್ವಲ್ಲ, ಖಾದರ್ ಅವ್ರದ್ದು ರೆಸಿಪಿ ಬಗ್ಗೆನೆ ಜಾಸ್ತಿ ಇದು ಮಾಡೋಂಥದ್ದಿದೆ. ಆಮೇಲೆ ಅವರು ಹೇಳಿದ್ರು, ಮಿಕ್ಸ್ ಮಾಡಿಬಿಟ್ರೆ ಯಾವ್ದು ಧಾನ್ಯ ಅಂತಾನೆ ಗೊತ್ತಾಗಲ್ಲ ಅಂತ. ಇದೇನು ಸಾವೆನು, ನವಣೆನು, ಊದ್ಲು, ಆರ್ಕ, ಬರಗು, ಇಲ್ಲ ಮತ್ತಿ ಅಕ್ಕಿನೋ, ಏನು ಗೊತ್ತಾಗಲ್ಲ. ಹಂಗೆ ಹಾಕ್ಬಾರ್ದು ಅಂದರೆ ಈ ಥರದ ಪಕ್ಕಾ ಮಾಡ್ಕೊಂಡು, ನೀವು ಬೆಳೆದಿದ್ದಂತ ನಿಮಗೆ ಗೊತ್ತಿರುತ್ತೆ ನಾನೇನು ಬೆಳೆದಿನಿ ಅಂತ, ನಾನೇನು ಹಾಕಿನಿ, ಎಷ್ಟು ಗೊಬ್ಬರ ಹಾಕಿನಿ, ಎಷ್ಟು ಔಷಧಿ ಹೊಡೆದಿನಿ ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ. ಹಂಗಾಗಿ ಫಸ್ಟ್ ನೀವೇನೆ ಅದನ್ನ ಊಟ ಮಾಡಿ, ನೀವು ಬೆಳೆದಿರೋ ಅಂಥದ್ದನ್ನೇ ನೀವೇ ಉಣ್ಣೋ ಅಂಥದ್ದನ್ನು ನಮಗೂ ಊಟ ಮಾಡಿಸಿದ್ರೆ ನಾವು ಹೋಗಿ ಹೇಳಕ್ಕೆ ಬರುತ್ತೆ, ಅದ್ರ ಉತ್ಪನ್ನನ ಜಾಸ್ತಿ ಮಾಡ್ಲಿಕ್ಕೆ ಬರುತ್ತೆ. ಇಷ್ಟೇಳಿ, ಇಲಾಖೆಯಲ್ಲಿ ಇನ್ನೂ ಬೇರೆ ಬೇರೆ ಯೋಜನೆಗಳಿದ್ದಾವೆ. ಇವತ್ತು ನಾವು ಸಿರಿಧಾನ್ಯದ ಬಗ್ಗೆ ಮತ್ತೆ ರೇಡಿಯೋ ಕಿಸಾನ್ ದಿವಸದ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ ಮಾಡೋಣ. ಇನ್ನು ಸಿರಿಧಾನ್ಯ ಬೆಳೆಸೋದಕ್ಕೆ, ಅದನ್ನ ಮಾರಾಟ ಮಾಡೋದಕ್ಕೆ, ಮೌಲ್ಯವರ್ಧನೆ ಮಾಡೋದಕ್ಕೆ ಸರ್ಕಾರದಿಂದ ಇರತಕ್ಕಂಥ ಯೋಜನೆಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇನ್ನೂ ಹೆಚ್ಚು ವಿಷಯ ಬೇಕು ಅಂದ್ರೆ ಮುಖತವಾಗಿ ಪರ್ಸನಲ್ ಆಗಿ ನನ್ನ ನಂಬರ್ಗೂ ಅಥವಾ ಆಫೀಸಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯ ಕೃಷಿಯ ಅಭಿವೃದ್ಧಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಆರ್ ತಿಪ್ಪೇಸ್ವಾಮಿಯವರು ಮಾಡಿದ್ದ ಭಾಷಣದ ಆಯ್ದ ಭಾಗಗಳನ್ನು ಇದುವರೆಗೂ ಕೇಳಿದ್ರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,722 ರೂಪಾಯಿಗಳು ಮತ್ತು ಗರಿಷ್ಠವೂ 4,722 ರೂಪಾಯಿಗಳು. ನೆಲಗಡಲೆ ಪ್ರತಿ ಕ್ವಿಂಟಲ್ಗೆ 4,309 ರೂಪಾಯಿಗಳಿಂದ ಗರಿಷ್ಠ 7,449 ರೂಪಾಯಿಗಳು. ಜೋಳ 2,061 ರೂಪಾಯಿಗಳಿಂದ 2,761 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 2,096 ರೂಪಾಯಿಗಳಿಂದ 2,125 ರೂಪಾಯಿಗಳು. ರಾಗಿ ಹೈಬ್ರಿಡ್ 2,351 ರೂಪಾಯಿಗಳಿಂದ 2,571 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 4,100 ರೂಪಾಯಿಗಳಿಂದ 6,490 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯನ್ನು ನೋಡೋದಾದರೆ ಅಲಸಂದೆ ಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,200 ರೂಪಾಯಿಗಳಿಂದ ಗರಿಷ್ಠ 6,325 ರೂಪಾಯಿಗಳು. ಅವರೆ 5,300 ರೂಪಾಯಿಗಳಿಂದ 6,300 ರೂಪಾಯಿಗಳು. ಕಡಲೆಕಾಳು 3,275 ರೂಪಾಯಿಗಳಿಂದ ಗರಿಷ್ಠ 4,826 ರೂಪಾಯಿಗಳು. ನೆಲಗಡಲೆ 4,249 ರೂಪಾಯಿಗಳಿಂದ 7,369 ರೂಪಾಯಿಗಳು. ಸ್ಥಳೀಯ ಮೆಕ್ಕೆಜೋಳ 1,700 ರೂಪಾಯಿಗಳಿಂದ 2,137 ರೂಪಾಯಿಗಳು. ಕುಸುಬೆ 3,500 ರೂಪಾಯಿಗಳಿಂದ 4,389 ರೂಪಾಯಿಗಳು. ಸೂರ್ಯಕಾಂತಿ 4,431 ರೂಪಾಯಿಗಳಿಂದ 5,321 ರೂಪಾಯಿಗಳು. ಇನ್ನು ಸೇಬು 4,800 ರೂಪಾಯಿಗಳಿಂದ ಗರಿಷ್ಠ 7,500 ರೂಪಾಯಿಗಳು. ಏಲಕ್ಕಿ ಬಾಳೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು. ಪಚ್ಚಬಾಳೆ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಹುರುಳಿಕಾಯಿ 5,000 ರೂಪಾಯಿಗಳಿಂದ 6,000 ರೂಪಾಯಿಗಳು. ಬೀಟ್ರೂಟ್ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಹಾಗಲಕಾಯಿ 1,500 ರೂಪಾಯಿಗಳಿಂದ 2,500 ರೂಪಾಯಿಗಳು. ಸೋರೆಕಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಬದನೆಕಾಯಿ 600 ರೂಪಾಯಿಗಳಿಂದ 1,000 ರೂಪಾಯಿಗಳು. ಗೋರಿಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಎಲೆಕೋಸು 400 ರೂಪಾಯಿಗಳಿಂದ 600 ರೂಪಾಯಿಗಳು. ಕ್ಯಾರೆಟ್ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಹೂಕೋಸು 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಸಪೋಟೊ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹತ್ತಿ 5,672 ರೂಪಾಯಿಗಳಿಂದ 6,132 ರೂಪಾಯಿಗಳು. ಸೌತೆಕಾಯಿ 2,000 ರೂಪಾಯಿಗಳಿಂದ 3,000 ರೂಪಾಯಿಗಳು. ನುಗ್ಗೆಕಾಯಿ 5,000 ರೂಪಾಯಿಗಳಿಂದ 6,000 ರೂಪಾಯಿಗಳು. ಬೆಳ್ಳುಳ್ಳಿ 3,000 ರೂಪಾಯಿಗಳಿಂದ 6,800 ರೂಪಾಯಿಗಳು. ದ್ರಾಕ್ಷಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಅವರೆಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ನೆಲಗಡಲೆ 5,490 ರೂಪಾಯಿಗಳಿಂದ 5,590 ರೂಪಾಯಿಗಳು. ಹಾಗೆಯೇ ಕರ್ಬೂಜ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು. ನವಿಲುಕೋಸು 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಬೆಂಡೆಕಾಯಿ 4,000 ರೂಪಾಯಿಗಳಿಂದ 4,500 ರೂಪಾಯಿಗಳು. ನಿಂಬೆಹಣ್ಣು 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಮೆಕ್ಕೆಜೋಳ 1,809 ರೂಪಾಯಿಗಳಿಂದ 2,159 ರೂಪಾಯಿಗಳು. ಕಿತ್ತಳೆ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ಪಪ್ಪಾಯಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ಅನಾನಸ್ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ದಾಳಿಂಬೆ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಆಲೂಗಡ್ಡೆ 1,000 ರೂಪಾಯಿಗಳಿಂದ 1,200 ರೂಪಾಯಿಗಳು. ಮೂಲಂಗಿ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು, ರಾಗಿ 2,220 ರೂಪಾಯಿಗಳಿಂದ 2,500 ರೂಪಾಯಿಗಳು, ಹೀರೆಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಸೀಮೆ ಬದನೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಸೂರ್ಯಕಾಂತಿ 4,460 ರೂಪಾಯಿಗಳಿಂದ 5,360 ರೂಪಾಯಿಗಳು, ಸುವರ್ಣಗೆಡ್ಡೆ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಸಿಹಿಗೆಣಸು 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಸಿಹಿಕುಂಬಳಕಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ತೊಂಡೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಟೊಮ್ಯಾಟೊ 600 ರೂಪಾಯಿಗಳಿಂದ 1,000 ರೂಪಾಯಿಗಳು, ಕಲ್ಲಂಗಡಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ರೈತ ಬಾಂಧವರೇ, ಇದಿಷ್ಟು ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆ. ಅಗರ್ ಕೋಯ್ ಬಹುತ್ ಬಡಿ ಆಪದಾ ಆ ಗಯಿ ಔರ್ ಫಸಲ್ ಬರ್ಬಾದ್ ಹೋ ಗಯಿ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬೀಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 1800 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಮುದ್ದು ಕೃಷ್ಣ ಕಿಕ್ಕೇರಿ ಕೃಷ್ಣಮೂರ್ತಿ ಅವರುಗಳು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಕೈ ಚೆಂಬು ತಿಟ್ಟೆ ಹಳ್ಳಾದ ತಿಳಿ ನೀರು, ತಿಟ್ಟೆ ಹಳ್ಳಾದ ತಿಳಿ ನೀರು, ತಿಟ್ಟೆ ಹಳ್ಳಾದ ತಿಳಿ ನೀರು ತಕ್ಕೊಂಡು, ತಿಟ್ಟೆ ಹಳ್ಳಾದ ತಿಳಿ ನೀರು ತಕ್ಕೊಂಡು ಅಲ್ಲೇ ಮಹಾದೇವ್ಗೆ ಶಿವ ಪೂಜೆ. ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಅಟ್ಟಕ್ಕೆ ಎಣಿಯಾಸೆ, ಬೆಟ್ಟಕ್ಕೆ ಬೀದಿರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ.